ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಏನ್ ನಾವು ಹೇಳ್ತೇವಲ್ಲ, ರೈತ ಬಾಂಧವರ ಕೊಡುಗೆ ಪ್ರತಿಯೊಬ್ಬರಿಗೆ. ನಾವು ಆಹಾರ ಇಲ್ಲದೆ ಬದುಕಕ್ಕಾಗತ್ತ? ಯಾರು ಬದುಕಕ್ಕಾಗಲ್ಲ ರೈತರು. ಹಾಗಾಗಿ ಇದು ಏನು, ನಾವು ಕೀಟನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಮಾಡಿದ ಮೇಲೆ ಇಂತಿಷ್ಟು ದಿನ ಅಂತ ಇರುತ್ತೆ, ಅದಕ್ಕಿಂತ ಮೊದಲೇ ಮಾಡಬೇಕು. ನಾಳೆನೆ ಹಾರ್ವೆಸ್ಟ್ ಮಾಡ್ತೇನೆ ಅಂದ್ರೆ ಏನ್ ಉಳಿತದ? ಅನಾಹುತ ಆಗುತ್ತ. ಸೊ ಹಾಗಾಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಇದನ್ನ ಅಳವಡಿಕೆ ಮಾಡಿಕೊಂಡು ಕೃಷಿ ಯಾವುದೇ ಒಂದು ಬೆಳೆಗಳನ್ನ ಬೆಳೆಸಿದ್ದೇ ಆದಲ್ಲಿ ತಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ನಾವು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಯಾವುದೇ ತರದ ಬೆಳೆಗಳನ್ನ ಬೆಳೆ ಧಾನ್ಯಗಳನ್ನ ಒಕ್ಕಣೆ ಮಾಡಿಕೊಂಡು ತಮ್ಮ ಒಂದು ಉಪಯೋಗಕ್ಕಾಗಿ ಬಳಕೆ ಮಾಡ್ಕೋಬಹುದು. ಸೊ ಹಾಗಾಗಿ ತಮ್ಮಲ್ಲಿ ಎಲ್ಲರಿಗೂ ಕಲಕಳೆಯ ಮನವಿ ಏನಂತಂದ್ರೆ, ರಾಸಾಯನಿಕ ಮುಕ್ತ ಕೃಷಿಯಿಂದಾಗಿ ರಾಸಾಯನಿಕ ಮುಕ್ತ ಆಹಾರ ಪಡೆಯಬೇಕು. ಸೊ ಇದನ್ನು ನೀವು ಮಾಡಬೇಕು ಅಂತಂದ್ರೆ ನೈಸರ್ಗಿಕ ಕೃಷಿ ಅದರ ಜೊತೆಗೆ ಸಮಗ್ರವಾಗಿ ಸಾವಯವ ಕೃಷಿ ಕೂಡ ಅಳವಡಿಕೆ ಮಾಡಿಕೊಂಡು ಯಾವುದೇ ತರದ ಹಾನಿಕಾರಕವಿಲ್ಲದ ಪದಾರ್ಥಗಳನ್ನು ಸೇವನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಆಯ್ತು ಚೈತ್ರ ಜಿ ಎಂ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಚಿಂತಾಮಣಿಯ ರೇಷ್ಮೆ ಮತ್ತು ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ನೈಸರ್ಗಿಕ ಕೃಷಿ ಮತ್ತೆ ಉಳಿದ ಕೃಷಿಯಿಂದ ಎಷ್ಟು ವಿಭಿನ್ನವಾಗಿದೆ, ಈ ಒಂದು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ತಾವು ಏನೇನು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು, ಇವೆಲ್ಲ ವಿಷಯಗಳ ಕುರಿತು ತಾವು ಮಾಹಿತಿ ಮಾಡಿಕೊಟ್ರೆ ಕೆಲವು ರೈತರು ಇರ್ತಾರೆ ಚೈತ್ರ ಅವ್ರ ಜೊತೆಗೆ ನಾವು ಮಾತಾಡಬೇಕು ಅಂತ ಇರ್ತಾರೆ. ಡಾಕ್ಟರ್ ಚೈತ್ರ ಅವರೇ, ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. 9972106167. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ನೈಸರ್ಗಿಕ ಕೃಷಿ ಕುರಿತು ಡಾಕ್ಟರ್ ಚೈತ್ರ ಜಿ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನೀಗ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಉತ್ತರ ಸದ ಮೇಲೆ ಹತ್ತೆ ಮಂಡಲದ